ಈ ಕುರಿತು ಸಾಗರದ ಹಳೆಕೋಟೆಯ ಪ್ರೀತಮ್ ಕೆವಿ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಪ್ರೀತಮ್ ಅವರ. ನಮಸ್ಕಾರ ಪ್ರೀತಮ್ ಅವರು, ವಿದ್ಯಾಭ್ಯಾಸ ಎಲ್ಲ ಎಷ್ಟಾಗಿದೆ? ಇಂಜಿನಿಯರಿಂಗ್ ಮಾಡಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಆನಂತರ ಬೆಂಗಳೂರಲ್ಲಿ ಒಂದು 3 ವರ್ಷ ಕೆಲಸ ಮಾಡಿ, ನಂತರ ಬಾಂಗ್ಲಾದೇಶಲ್ಲಿ ಒಂದು 8 ವರ್ಷ ಕೆಲಸ ಮಾಡಿ, ಹಾಂಗ್ಕಾಂಗಲ್ಲಿ ಒಂದು 8 ವರ್ಷ ಕೆಲಸ ಮಾಡಿ, ಉಳಿದ ದಿನಗಳು ಒಂದು 7-8 ವರ್ಷ ಈಜಿಪ್ಟಲ್ಲಿ ಕೆಲಸ ಮಾಡಿ, ನಮ್ಮ ತಂದೆ ತೀರೋದ ನಂತರ ಕೃಷಿನ ಅವಲಂಬಿಸಿ ಇದರಲ್ಲಿ ಏನೇನು ಇನೋವೇಟಿವ್ ಆಗಿ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದೆ. ಹಾಗಾದ್ರೆ ಸಾಕಷ್ಟು ವಿದೇಶವನ್ನ ಸುತ್ತಿದ್ದೀರಿ, ಸಾಕಷ್ಟು ಅನುಭವವಿದೆ. ಹೌದು. ಪುನಃ ನೀವು ಕೃಷಿಗೆ ಬಂದ್ಬಿಟ್ರಿ. ಕೃಷಿ ಸಣ್ಣದ್ರಿಂದ ನಾವು ನೋಡ್ಕೊಂಡು ಬೆಳೆದಂತದೊಂದು ವಾತಾವರಣದಲ್ಲಿ ಇದ್ದು, ಹಾಗಾಗಿ ಈ ಆಧುನಿಕತೆ ಕಡೆ ಹೋಗಕ್ಕಿಂತ ಒಂದು ಹಳ್ಳಿ ವಾತಾವರಣದಲ್ಲಿ ಇರಬೇಕು ಅಂತ ದೃಷ್ಟಿಯಿಂದ ಬಂದು ಕೃಷಿನ ಅವಲಂಬಿಸಿದ್ದು. ಸರಿ ಪ್ರೀತಮ್ ಅವರೇ, ಈಗ ನೀವಿರೋದು ಮೂಡಿಗೆರೆ ಒಂದು ಪುಟ್ಟ ಹಳ್ಳಿನಲ್ಲಿ, ಅದು ಹಳೆಕೋಟೆ ಅಂತ ಒಂದು ಪ್ರದೇಶ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಯುವಕರು ಅರಸಿ ಹೋಗೋದು ಪೇಟೆ ಪಟ್ಟಣ, ಹೈಟೆಕ್ ಸಿಟಿ ಅಂತದನ್ನೆಲ್ಲ ನೋಡ್ತಾರೆ. ಯಾಕೆಂದ್ರೆ ಅಲ್ಲಿ ಸಿಗುವಂತಹ ಅದು ಅಕ್ಸೆಸಿಬಿಲಿಟಿ ಅಂತ ಏನು ಹೇಳ್ತಾರಲ್ಲ, ಅದು ತುಂಬಾ ಈಸಿ ಇರುತ್ತೆ. ಹಳ್ಳಿಗಳಲ್ಲಿ ಕರೆಂಟಿನ ಸಮಸ್ಯೆ, ಮತ್ತೆ ಅಲ್ಲಿ ತಿರುಗಾಟದ ಸಮಸ್ಯೆ, ರಸ್ತೆ ಇರಲ್ಲ, ಕುಡಿಯೋ ನೀರು, ಸಮಸ್ಯೆಗಳ ಒಂದು ಪಟ್ಟಿನೇ ಇಟ್ಬಿಡ್ತಾರೆ ಯುವಕರು. ಸಮಸ್ಯೆ ಪೇಟೆಲೂ ಇದೆ, ಹಳ್ಳಿಲೂ ಇದೆ. ಆದ್ರೆ ನಮ್ಮ ಯಾವತರ ತಗೊಂಡು ಅನ್ಸ್ಕರ್ಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಮಸ್ಯೆ ಎಲ್ಲಾ ಕಡೆ ಇರುತ್ತೆ, ಸಮಸ್ಯೆ ಇರುತ್ತೆ ಅಂತ ಎಲ್ಲ ಯುವಕರು ಪೇಟೆಗೆ ಹೋದ್ರೆ ಹಳ್ಳಿಲಿ ಕೃಷಿ ಕಡಿಮೆ ಆಗುತ್ತೆ. ಹಾಗಾಗಿ ಹಳ್ಳಿಲೂ ಜೀವನ ಚೆನ್ನಾಗಿರುತ್ತೆ, ಪೇಟೆಗಿಂತನೂ ಜೀವನ ಚೆನ್ನಾಗಿ ಮಾಡ್ಕೋಬಹುದು, ಅದು ನಮ್ಮಲ್ಲಿದೆ. ಈಗ ತಾವು ಆ ನಿಟ್ಟಿನಲ್ಲಿ ಸಾಧನೆ ಮಾಡಿ ತೋರಿಸ್ತಾ ಇದ್ರಿ, ಯುವಕರಿಗೆ ಮಾದರಿ ಆಗ್ತಾ ಇದ್ರಿ. ಹೌದು. ಯುವಕರು ಏನಾಗುತ್ತೆ ಅಂದ್ರೆ ಪೇಟೆಲಿ ಜೀವನ ಇರ್ಬೋದು, ದುಡ್ಡಿರ್ಬೋದು, ಆದ್ರೆ ಆರೋಗ್ಯ ತುಂಬಾ ಹಾಳಾಗುತ್ತೆ. ನನ್ನ ಆರೋಗ್ಯನೂ ಹಾಳಾಗಿ, ಹಾಗಾಗಿ ನಾನು ಹಳ್ಳಿ ಕಡೆ ಬಂದು ಈಗ ಆರೋಗ್ಯದಲ್ಲಿ ಭಾರಿ ಸುಧಾರಿಸಿದೆ ಕೂಡ, ಮತ್ತೆ ಪೇಟೆಗಿಂತ ಆರೋಗ್ಯವಾಗಿ ಮತ್ತೆ ಖುಷಿಯಾಗಿದ್ದೀನಿ. ನೆಮ್ಮದಿ ಮುಖ್ಯ ಪ್ರೀತಮ್ ಅವರೇ. ಹೌದು, ನೆಮ್ಮದಿಗೋಸ್ಕರನೇ ಹಳ್ಳಿ ಒಳ್ಳೇದು ಪೇಟೆಗಿಂತ. ಸರಿ ಪ್ರೀತಮ್ ಅವರ, ಈಗ ನಿಮ್ಮ ತಂದೆಯವರ ಪಿತ್ರಾರ್ಜಿತ ಆಸ್ತಿ ಎಲ್ಲ ಎಷ್ಟಿತ್ತು, ತೋಟ ಜಮೀನು ಎಲ್ಲ? ನಮಗೊಂದು ಅಪ್ರಾಕ್ಸಿಮೇಟ್ಲಿ ಗದ್ದೆ ಎಲ್ಲ ಸೇರಿ ಒಂದು 35 ಎಕರೆ ಇತ್ತು. ಭತ್ತ ಬೆಳೀತಿದ್ರ ಅವಾಗ? ಹೌದು, ಭತ್ತ ಬೆಳೀತಿತ್ತು. ಈಗ ಭತ್ತ ಬೆಳೀತಾ ಇಲ್ಲ. ಇದು ಹೇಗೆ ನೀವು ಬಂದಂತರ ಅದನ್ನ ಬದಲಾವಣೆ ಮಾಡ್ಕೊಂಡ್ರೋ, ಅಥವಾ ನಿಮ್ ತಂದೆಯವರೇ ಬದಲಾವಣೆ ಮಾಡಿದ್ರ ಭತ್ತದಿಂದ ಬೇರೆ ಬೆಳೆಗೆ? ಇಲ್ಲ, ಭತ್ತದ ಜಾಗ ಏನಿದೆ ಅದು ಏನು ಮಾಡ್ತಿರ್ಲಿಲ್ಲ, ಕೃಷಿ ಮಾಡ್ತಾ ಇರ್ಲಿಲ್ಲ. ತಂದೆ ಇರೋ ತನಕ ಮಾಡಿದ್ರು, ತದನಂತರ ಅವ್ರಿಗೆ ಹುಷಾರಿಲ್ದಂಗ ಆದ್ಮೇಲೆ ಗದ್ದೆಗಳೆಲ್ಲ ಸ್ವಲ್ಪ ಹಾಗೆ ಬಿಟ್ಟಿದ್ದು. ಅದು ಬಂದ್ಮೇಲೆ ನಾವು ಗದ್ದೆಗಳು ಸ್ವಲ್ಪ ಇಟ್ಕೊಂಡಿರೋದ್ ಬಿಟ್ರೆ ಬೇರೆದೆಲ್ಲ ನಿಂಬೆ ತೋಟ ಆಗಿ ಮತ್ತೆ ಕಾಫಿ ತೋಟ ಆಗಿ ಕನ್ವರ್ಟ್ ಮಾಡಿ, ಮತ್ತೆ ಅಲ್ಲಿಗೆ ತಕ್ಕಂತ ಕೆರೆಗಳು ಮಾಡಿ ಕೆರೆಗಳಲ್ಲಿ ಮೀನು ಕೃಷಿ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ಈಗ ನೀವು ಹೊಸದಾಗಿ ತೋಟವನ್ನು ನಿರ್ಮಾಣ ಮಾಡಿದ್ರಿ ನಿಮ್ಮ ತಂದೆಯವರ ನಂತರದಲ್ಲಿ, ಅಥವಾ ಅದಕ್ಕೆ ಮುಂಚೆ ಅಲ್ಲೆಲ್ಲ ಇತ್ತು? ತೋಟ ಏನು ಕಾಫಿ ಪ್ಲಾಂಟೇಶನ್ ಏನಿತ್ತು, ಅದು ಕಾಫಿ ಮೆಣಸು ಅಡಿಕೆ ಅದಿತ್ತು. ಅದಲ್ಲೆಲ್ಲ ಗದ್ದೆಗಳೇನಿದೆ ಗದ್ದೆಗಳನ್ನ ಈ ರೀತಿಯಾಗಿ ಕನ್ವರ್ಟ್ ಮಾಡಿ. ಕಾಫಿ ತೋಟದಲ್ಲಿ ಬೇರೆ ಏನಾದ್ರು ಅಂತರ ಬೆಳೆ ಹಾಕೊಂಡಿದ್ರ? ಕಾಳುಮೆಣಸು ಅದು ಇದೆಲ್ಲ? ಕಾಳುಮೆಣಸು ಇದೆ, ಅಡಿಕೆನೂ ಇದೆ. ಕಾಳುಮೆಣಸು ಅಡಿಕೆ ಎಲ್ಲವೂ ಇದೆ. ಸೊ ಕಾಫಿ ತೋಟ ಎಷ್ಟಿದೆ ಸುಮಾರು? ಕಾಫಿ ತೋಟ ಸುಮಾರು ಒಂದು 25 ಎಕರೆ. ಆ 25 ಎಕರೆನಲ್ಲಿ ನೀವು ಅದನ್ನ ನಿರ್ವಹಣೆ ಮಾಡಿಕೊಂಡು ಒಳ್ಳೆ ಸುಸ್ಥಿತಿ ಗೆಟ್ಟಿದ್ದೀರಿ. ಇನ್ನು ಉಳಿದಂತಹ ಭತ್ತ ಬೆಳೆಯುವಂತ ಜಾಗವನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀರಿ. ಹೌದು. ಈಗ ಮೊದಲು ತಾವು ಏನು ಮಾಡಿದಿರಿ, ತಾವು ವಿದೇಶದಿಂದ ಬಂದು ನಾನು ಊರಿನಲ್ಲೇನೆ ನಿಲ್ಲಬೇಕು ಅಂತೇಳಿ ಅಂದಾಗ ನಿಮ್ಮ ಜಮೀನಿನ ಪರಿಸ್ಥಿತಿ ಎಲ್ಲ ಹೇಗಿತ್ತು? ಜಮೀನಿನ ಪರಿಸ್ಥಿತಿ ಅಂತೇನು ಹದಗೆಟ್ಟಿರಲಿಲ್ಲ, ತಕ್ಕಮಟ್ಟಿಗೆ ಇತ್ತು. ಅದನ್ನೆಲ್ಲ ಏನೇನು ವ್ಯವಸ್ಥೆ ಬೇಕು, ಬೇಲಿ ಆಗಲಿ, ಒಳಗಡೆ ಇಂಪ್ರೂವ್ಮೆಂಟ್ಸ್ ಆಗಲಿ, ಮಿಶ್ರ ಬೆಳೆಗೆ ಏನೇನು ಬೇಕು, ಅಡಿಕೆ ಆಗಲಿ, ಮೆಣಸು ಆಗಲಿ, ಏನೇನು ಸಸಿಗಳು ಬೇಕು, ಅದನ್ನೆಲ್ಲ ವ್ಯವಸ್ಥಿತವಾಗಿ ಗಿಡ ನೆಟ್ಟು ಎಲ್ಲ ಮಾಡಿ ತುಂಬ ಆದಾಯ ಬರಂಗೆ ಮಾಡಿದ್ವಿ. ಈಗ ನೀವು ಮಾಡಿರೋ ಬದಲಾವಣೆ? ಹೌದು. ಏನೇನು ಗಿಡಗಳನ್ನು ನೆಟ್ಟರಿ ಆ ಜಾಗದಲ್ಲಿ? ಮೆಣಸುಗಳು ಬಳ್ಳಿಗಳು ಭಾರಿ ಕಡಿಮೆ ಇತ್ತು, ಮೆಣಸು ಬಳ್ಳಿಗಳು ಹಾಕಿದ್ದು. ಮತ್ತೆ ಅಡಿಕೆ ಸಸಿಗಳು ಕಡಿಮೆ ಇತ್ತು, ಅಡಿಕೆ ಸಸಿಗಳು ಹಾಕಿ ಅದನ್ನ ಎಲ್ಲ ಡೆವಲಪ್ ಮಾಡಿದ್ರು. ಈಗ ಪುನಃ ನಿಂಬೆ ಗಿಡನೂ ಸಹ ನೆಟ್ಟಿದ್ದೀನಿ ಅಂತ ಹೇಳಿದ್ರಿ. ಹೌದು. ನಿಂಬೆ ಗಿಡ ಒಂದು ಈಗ 2200 ಸಸಿಗಳನ್ನ ಹಾಕಿದ್ದೀನಿ. ಅದರಲ್ಲಿ ಈ ವರ್ಷ ಅಂತೇನು ಫಸ್ಲು ಬಂದಿಲ್ಲ, ಒಂದು ಅರೌಂಡ್ 10% ಗಿಡಗಳು ಈಗ 2.5-3 ವರ್ಷದ ಗಿಡಗಳು. ನಿಂಬೆ ಆಕ್ಚುಲಿ 5 ವರ್ಷಕ್ಕೆ ಒಳ್ಳೆ ಕ್ರಾಪ್ ಶುರು ಆಗುತ್ತೆ. ಸೊ ಒಂದು 10% ಈ ಸತಿ ಕ್ರಾಪ್ ಸೆಟ್ಟಿಂಗ್ ಆಗಿದೆ. ಈಗ ಭತ್ತ ಬೆಳೆಯುವಂತ ಜಾಗದಲ್ಲಿ ನೀವು ಇಷ್ಟೆಲ್ಲ ಅಭಿವೃದ್ಧಿ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಮಣ್ಣಿನ ನಿರ್ವಹಣೆ ಮಾಡಬೇಕಾಗತ್ತೆ, ನೀರಿನ ನಿರ್ವಹಣೆ ಮಾಡಬೇಕಾಗತ್ತೆ. ಯಾಕೆ ಅಂತೇಳಂದ್ರೆ ಭತ್ತ ಬೆಳೆಯುವ ಜಾಗ ಅಂತೇಳಂದ್ರೆ ನೀರಿನ ಹರಿವು ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಹೇಗೆ ನೀವು ನಿರ್ವಹಣೆ ಮಾಡಿದ್ರಿ? ಅದನ್ನ ಎಲ್ಲ ಬದಗಳಿದ್ದನ್ನೆಲ್ಲ ಬದಗಳು ಹೊಡೆದ್ಬಿಟ್ಟು ಸುತ್ತ ಟ್ರೆಂಚ್ಗಳು ಕೊಟ್ಬಿಟ್ಟು ಮಧ್ಯೆ ಟ್ರೆಂಚ್ ಎಲ್ಲ ಕೊಟ್ಟು ಭೂಮಿ ಚೂರು ಇಳಿಜಾರು ಎಲಿವೇಶನ್ ಮಾಡಿ ಸ್ವಲ್ಪ ಒಂದು 10 ಅಡಿ ಡಿಫ್ರೆನ್ಸ್ ಅಲ್ಲಿ ಮೇಲಿಂದ ಕೆಳಗೆ ಎಲಿವೇಶನ್ ಮಾಡಿ ನೀರು ನಿಲ್ದಂಗೆ ಮಾಡಿ ಅದಕ್ಕೆ ತಕ್ಕಾಗಿ ನೀರು ಸಣ್ಣ ಚಿಕ್ಕಳು ಕರೆಯಂಗೆ ಮಾಡಿದ್ವಿ. ಈಗ ಆ ತಗ್ಗು ಪ್ರದೇಶಕ್ಕೆ ಏನಾರ ಹೊಸ ಮಣ್ಣ ಹಾಕಿದ್ರ? ಈ ಕೆರೆದು ಏನು ಮಣ್ಣು ಇತ್ತು ತೆಗ್ದಿದ್ವಲ್ಲ ಒಂದು 3/4 ಎಕರೆ ಕೆರೆದು, ಆ ಮಣ್ಣು ಎಲ್ಲೆಲ್ಲಿ ಸ್ವಲ್ಪ ಎಲ್ಲ ತಗ್ಗು ಗುಂಡಿಗಳಿದ್ದು ಅದಕ್ಕೆಲ್ಲ ತುಂಬಿಸಿ ಸ್ಲೋಪ್ ಮಾಡಿದ್ವಿ. ಈಗ ಲಿಂಬೆ ಗಿಡನ ನಾಟಿ ಮಾಡಿದ್ರಲ್ಲ, ಯಾವ ತಳಿಗಳನ್ನ ನಾಟಿ ಮಾಡಿದ್ರಿ? ಇದು ಕಾಜಿ ಲೈಮ್ ಅಂತ ನಾಟಿ ಟೈಪೆ, ಆದ್ರೆ ತುಂಬಾ ನಿಂಬೆ ಬಿಡುತ್ತೆ, ತುಂಬಾ ಲಾಭದಾಯಕ ಅಂತ ಕೇಳಿದ್ದೀನಿ. ನಮ್ಮಲ್ಲಿ ಕಾಜಿ ಲೈಮ್ ಹೇಗೆ, ಆಂಧ್ರಪ್ರದೇಶದಲ್ಲಿ ಬಾಲಾಜಿ ಅಂತ ಒಂದು ಬ್ರೀಡ್ ಇದೆ, ಇದು ತುಂಬಾ ಚೆನ್ನಾಗಿ ಆದಾಯ ಬರುತ್ತೆ ಅಂತ ತಿಳಿದ್ಬಿಟ್ಟಿದೆ. ಸರಿ, ಇದ್ರಲ್ಲಿ ರಸ ಜಾಸ್ತಿ ಇರುತ್ತೆ, ಸಿಪ್ಪೆ ತುಳು ಆ ತರ? ಈ ಬಿಜಾಪುರದಲ್ಲಿ ಏನ್ ಬೆಳೀತಾರೆ, ಬಿಜಾಪುರ ಲೈಮ್ ಅಂತ ಈ ಲೋಕಲ್ ಮಾರ್ಕೆಟ್ ಅಲ್ಲಿ ಏನ್ ಸಿಕ್ಕುತ್ತೆ. ಈಗ ಲೆಮನ್ ಮತ್ತೆ ಲೈಮ್ ಗೆ ಡಿಫರೆನ್ಸ್ ಅಂದ್ರೆ ಲೆಮನ್ ಸ್ವಲ್ಪ ಸಿಪ್ಪೆ ದಪ್ಪ ಮತ್ತೆ ರಸ ಕಡಿಮೆ, ಲೈಮ್ ಅಲ್ಲಿ ರಸ ಜಾಸ್ತಿ ಮತ್ತೆ ಅದರಲ್ಲಿ ಅಂಶಗಳು ಏನು ಇದೆ ಅದೆಲ್ಲ ಜಾಸ್ತಿ, ಮತ್ತೆ ಲೈಮಿಗೆ ಜಾಸ್ತಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ, ಹಾಗಾಗಿ ಅದನ್ನ ಇದು ಮಾಡಿದ್ವಿ. ಸರಿ ಪ್ರೀತಮ್ ಅವರು, ಈಗ ಲಿಂಬೆದ ಸಮಸ್ಯೆ ಏನಂತೇಳಂತಂದ್ರೆ ಬೇಸಿಗೆನಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಅವಾಗ ಫಸಲಿರಲ್ಲ. ಈಗ ಮಳೆಗಾಲದಲ್ಲಿ ಇನ್ನೊಂದ್ 2-3 ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಫಸಲು ಬಂದ್ಬಿಡುತ್ತೆ, ಅವಾಗ ರೇಟ್ ಸಿಗಲ್ಲ, ಇದೊಂದು ಸಮಸ್ಯೆ ಇದೆ. ಇದಕ್ಕೆ ಮಾರುಕಟ್ಟೆಗೆ ಏನಾರ ನೀವು ಈಗಲಿಂದನೇ ಏನಾರು ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡ್ತಾ ಇದ್ದೀರಿ? ನಾನು ಏನು ಅನ್ಕೊಂಡಿರೋದಂದ್ರೆ ಈ ದಲ್ಲಾಳಿಗಳು ಮಧ್ಯವರ್ತಿಗಳು ಕೊಟ್ಟು ಅದರಿಂದ ಪ್ರೈಸ್ ಸಿಕ್ಕಲ್ಲ ಯಾವುದೇ ಕ್ರಾಪ್ ಅಲ್ಲಿ. ನಾವು ಡೈರೆಕ್ಟ್ ಆಗಿ ಹೋಟ್ಲ್ ಸಿಗಾದ್ರು ಅಥವಾ ಸಂತೆಲಿ ಎಲ್ಲರೂ ಮಾಡಕ್ಕೆ ಅದು ಹಿಂಜರಿತಾರೆ, ಬಟ್ ನಾವು ಮಾಡ್ಲೇಬೇಕು, ಯಾಕಂದ್ರೆ ನಮ್ಗೆ ನಾವು ಬೆಳೆದಿದ್ನ ನಾವು ಮಾಡಿ ಮಾರಕ್ಕೆ ಅದರಿಂದ ಏನು ಇದಾಗಲ್ಲ. ಹಾಗಾಗಿ ನಾವು ಮಾಡ್ಬೇಕಾಗತ್ತೆ, ನಾವೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿದ್ರೆ ಮಾತ್ರ ಯಾವುದೇ ಕೃಷಿ ಆಗಲಿ ಲಾಭ ಆಗತ್ತೆ, ಇಲ್ಲಾಂದ್ರೆ ಲಾಭ ಆಗಲ್ಲ. ಖಂಡಿತವಾಗಿ ಪ್ರೀತಮ್ ಅವರೇ, ನಾವು ಬೆಳೆದಂತಹ ವಸ್ತುನ್ನ ನೇರವಾಗಿ ಗ್ರಾಹಕನಿಗೆ ಕೊಡೋದ್ರಲ್ಲಿ, ನಾವು ಕೂತು ಮಾರಾಟ ಮಾಡೋದ್ರಲ್ಲಿ ಯಾವುದೇ ಹಿಂಜರಿಕೆ ಬೇಡ, ಅದೊಂದು ಅವಮಾನ ಅಂತ ತಿಳ್ಕೊಳ್ಳೋದು ಬೇಡ ರೈತರು, ಏನಂತೀರಿ ಪ್ರೀತಮ್? ಹೌದೌದು, ಖಂಡಿತವಾಗಿ. ಈಗ ಕೆಟ್ಟ ಕೆಲಸ ಏನ್ ಮಾಡಲ್ಲ, ನಾವು ಪರಿಶ್ರಮ ಪಟ್ಟು ಎಲ್ಲ ಮಾಡಿ ಈಗ ನಾವು ಒಂದು 7-8 ತಿಂಗಳು ಕಷ್ಟಪಟ್ಟಿರ್ತೀವಿ, ಒಂದ್ ತಿಂಗಳಿಗೋಸ್ಕರ ಹಿಂಜರ್ದ್ ಬಿಟ್ಟು ಯಾರನ್ನು ಯಾರಿಗೋ ಪ್ರಾಫಿಟ್ ಕೊಟ್ಟು ನಾವು ಲಾಸ್ ಆಗೋದ್ ಬೇಡ. ನಾವು ಅದನ್ನ ನಾವೇ ಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡಿದ್ರೆ ಲಾಭ ಖಂಡಿತವಾಗೂ ಆಗುತ್ತೆ. ಇನ್ನು ನಿಮ್ಮ ಅಡಿಕೆ ತೋಟ ಎಲ್ಲ ಹೇಗಿದೆ, ಕೊಳೆ ರೋಗದ ಸಮಸ್ಯೆ ಏನಾರ ಇದೆಯಾ? ಅಂತೇನು ಕೊಳೆ ರೋಗದ ಸಮಸ್ಯೆ ಇಲ್ಲ, ಆದ್ರೂ ನಾವು ಫಂಗಿಸೈಡ್ ಒಂದು 2 ರೌಂಡ್ ಹೊಡಿತೀವಿ, 2 ರೌಂಡ್ ಹೊಡೆಯೋದ್ರಿಂದ ಕಂಟ್ರೋಲ್ ಆಗುತ್ತೆ. ಎಸ್ಪೆಷಲಿ ಸ್ವಲ್ಪ ಈ ನೀರಿನದು ಅಂಶ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಸ್ವಲ್ಪ ಕೊಳೆ ಜಾಸ್ತಿ, ಇನ್ನು ಎತ್ತರ ಪ್ರದೇಶದಲ್ಲಿ ಅಂಥದ್ದೇನು ಕೊಳೆ ಬರಲ್ಲ, ಅಲ್ಲೆಲ್ಲ 1 ರೌಂಡ್ ಮಾಡಿದ್ರೆ ಸಾಕು, ಅಂಥದ್ದೇನು ಡ್ರಾಪಿಂಗ್ ಏನು ಆಗಲ್ಲ. ಕಾಫಿ, ಕಾಫಿ ನಮ್ದು ಇರೋದು ಮೇಜರ್ ರೋಬಸ್ಟ್, ರೋಬಸ್ಟ್ ಇರೋದ್ರಿಂದ ನಾವು ಅದಕ್ಕೇನು ಸ್ಪ್ರೇ ಆಗಲಿ ಏನೇ ಮಾಡೋದಿಲ್ಲ, ಅದು ಸಸ್ಟೇನ್ ಆಗುತ್ತೆ, ಸ್ವಲ್ಪ ಉದುರುತ್ತೆ, ಆದ್ರೆ ನಾವು ಸ್ಪ್ರೇ ಎಲ್ಲ ಅಳವಡಿಸ್ಕೊಂಡ್ರೆ ಮತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಅದಕ್ಕೇನು ಡ್ರಾಪಿಂಗ್ ಆಗಲಿ ಸ್ವಲ್ಪ ಇರುತ್ತೆ, ಮಿನಿಮಮ್ 5-10%, ಅದು ನೆಗ್ಲಿಜಿಬಲ್, ಈವನ್ ನಾವು ಸ್ಪ್ರೇ ಕಾಸ್ಟಿಂಗ್ ಕಂಪೇರ್ ಮಾಡಿದ್ರೆ ನೆಗ್ಲಿಜಿಬಲ್ ಇತ್ತು, ಹಾಗಾಗಿ ನಾವು ಅದಕ್ಕೇನು ಸ್ಪ್ರೇ ಅಥವಾ ಏನೋ ಮಾಡೋದಿಲ್ಲ. ಕಾಳುಮೆಣಸು ಯಾವ ತಳಿಯನ್ನು ಹಾಕಿದ್ರಿ? ಅದು ಪಣಿಯೂರು. ಈಗ ನಿಮ್ಮ ತಂದೆಯವರ ಕಾಲದಿಂದ ಹಳೆ ಬಳ್ಳಿಗಳು ಇರಬಹುದು? ಹಳೆ ಬಳ್ಳಿಗಳಿದೆ, ಒಂದು 20 ವರ್ಷದ ತನಕ ಇರೋ ಬಳ್ಳಿ ಇದೆ, ಅದು ಪರ್ಸೆಂಟೇಜ್ ಅಲ್ಲಿ ಒಂದು 20% ಇರೋದು. ಇತ್ತೀಚೆಗೆ ನಾನು ಒಂದು 4 ವರ್ಷದಿಂದ ಒಂದು 20-25 ಸಾವಿರ ಬಳ್ಳಿಗಳನ್ನ ಹಾಕಿದ್ದೀನಿ, ಅದು ಕೆಲವೆಲ್ಲ ಫಸ್ಲಿಗೆ ಬಂದಿದೆ, ಕೆಲವದಿನ್ನೂ ಬರೋದ್ರಲ್ಲಿ ಇದೆ. ಎಲ್ಲವೂ ಪಣಿಯವರೇ ಹಾಕಿದ್ದೀರಾ? ಹೌದು, ಎಲ್ಲ ಪಣಿಯವರೇ. ಕರಿಮಡ್ಡ ಅಂತಿದೆ, ಅದು ಕಡಿಮೆ ಇದೆ, ಅದು ಕ್ರಾಪ್ ಕಡಿಮೆ ಆಗೋದ್ರಿಂದ, ಬಟ್ ಅದಕ್ಕೇನಂದ್ರೆ ಸ್ಪ್ರೇ ಕೇಳೋದಿಲ್ಲ, ಒಳ್ಳೆ ತಳಿ, ಸ್ವಲ್ಪ ಕ್ರಾಪ್ ಕಡಿಮೆ ಇದ್ರು ಕಾಂಪನ್ಸೇಟ್ ಆಗುತ್ತೆ. ಈಗ ನಿಮ್ ಭಾಗದಲ್ಲಿ ಕಾಳುಮೆಣಸಿಗೆ ಏನಾರ ಸಮಸ್ಯೆ ಇದೆಯಾ, ರೋಗ ಬಾಧೆ? ರೋಗ ಇದೆ ಸಾಮಾನ್ಯ. ಏನಾಗುತ್ತೆ ಅಂದ್ರೆ ಈ ಅರಿಶಿನ ಆಗೋದು ಏನು ಕ್ವಿಕ್ ವಿಲ್ಟ್ ಅಥವಾ ಸ್ಲೋ ವಿಲ್ಟ್ ಇದೆ, ಅದಕ್ಕೆ ನಾವು ಒಂದು 2 ರೌಂಡ್ ಫಂಗಿಸೈಡ್ ಮಾಡಿದ್ರೆ ಅವಾಯ್ಡ್ ಆಗುತ್ತೆ. ಈಗ 3 ವರ್ಷದಿಂದ ಮಳೆ ಕಡಿಮೆ ಆಗಿದ್ರಿಂದ ಅಷ್ಟೇನು ಸಮಸ್ಯೆ ಕಂಡಿಲ್ಲ, ಈ ವರ್ಷ ಈ ತರ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ನೋಡ್ಬೇಕು ಯಾತರ ಆಗುತ್ತೆ ಏನಂತ, ಸ್ವಲ್ಪ ಫಂಗಿಸೈಡ್ ಟ್ರೀಟ್ಮೆಂಟ್ ಇಂದ ಹತೋಟಿಗೆ ತರಬಹುದು. ಪ್ರೀತಮ್ ಅವರ, ಈಗ ದೊಡ್ಡ ಪ್ರಮಾಣದಲ್ಲಿ ಕಾಳುಮೆಣಸನ್ನ ನಾಟಿ ಮಾಡಿ ಬೆಳೆಯುವಾಗ ಅಲ್ಲಿ ಪಣಿಯೂರು ಒಂದೇ ಹಾಕೋದಕ್ಕಿಂತ ಬೇರೆ ಬೇರೆ ಲೋಕಲ್ ತಳಿಗಳನ್ನ ಹಾಕೊಳ್ಳೋದು ಒಳ್ಳೇದು ಅಂತ ತಜ್ಞರು ಹೇಳ್ತಾರೆ. ಯಾಕೆ ಅಂತೇಳಂದ್ರೆ ಪಣಿಯೂರಿಗೆ ರೋಗ ಅಟ್ಯಾಕ್ ಆಗುವಂತದ್ದು ಬೇಗ, ಹಾಗಾಗಿ ಒಂದ್ ಸರಿ ಬಂತು ಅಂತೇಳಂದ್ರೆ ಎಲ್ಲಾ ಬಳ್ಳಿಗಳಿಗೂ ಹರಡ್ಕೊಳ್ಳುತ್ತೆ. ಆದ್ರೆ ಇನ್ನಿತರ ಬಳ್ಳಿಗಳಲ್ಲಿ ಇದ್ರ ರೋಗ ತಡೆ ಹಿಡಿಯುವಂತ ಶಕ್ತಿ ಇರೋದ್ರಿಂದ, ನಿರೋಧಕ ಶಕ್ತಿ ಇರೋದ್ರಿಂದ, ಹಾಗಾಗಿ ಅಲ್ಪ ಸ್ವಲ್ಪನಾರೋ ಇದರಲ್ಲಿ ಮೆಣಸಿನಕಾಳು ಸಿಗುತ್ತೆ, ಹೆಚ್ಚಿನ ಇಳುವರಿ ಬರದಿದ್ರು. ಆದ್ರೆ ಒಂದೇ ಸರಿ ಈ ಪಣಿಯೂರಿನಲ್ಲಿ ನಾವು ನಷ್ಟ ಅನುಭವಿಸುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ತಜ್ಞರು. ಹೌದು, ಇದಕ್ಕೆ ಒಂದೇ ಸೂತ್ರ ಏನಂದ್ರೆ, ನಾವು ಮೆಡಿಸಿನ್ಸ್ ಯೂಸ್ ಮಾಡಕ್ಕಿಂತ ಎವ್ರಿ ಇಯರ್ ರೀಪ್ಲಾಂಟ್ ಮಾಡ್ಬೇಕು. ಈ ರೀಪ್ಲಾಂಟ್ ಮಾಡೋದ್ರಿಂದ ಈಗ ಒಂದು ಆಲ್ಮೋಸ್ಟ್ ಏನೇ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಹೊಡೆದ್ರು ಒಂದು 10% ಬಳ್ಳಿ ಲಾಸ್ ಇದ್ದೇ ಇರುತ್ತೆ. ಹಾಗಾಗಿ ರೀಪ್ಲಾಂಟ್ ಒಂದೇ ಒಂದು ಸೊಲ್ಯೂಷನ್ ಮೆಂಟ್ಸ್ ಇದಕ್ಕೆ. ತುಂಬಾ ಎಕ್ಸ್ಟ್ರೀಮ್ ಆಗಿ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಯೂಸ್ ಮಾಡೋದ್ರಿಂದ ಬಾರಿ ಏನು ಇದಾಗಲ್ಲ, ಅವಾಯ್ಡ್ ಆಗುತ್ತೆ, ಬಟ್ ಆದ್ರೂ 10-20% ಹೋಗೇ ಹೋಗುತ್ತೆ. ರೀಪ್ಲಾಂಟಿಂಗ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಮೆಣಸಿಗೆ. ಈವನ್ ಕರಿ ಮಂಡ ಏನಿದೆ ಅದು ಹಾಕಿದ್ರೆ ನಿಮ್ಗೆ ಸ್ಪ್ರೇ ಮಾಡೋಂತ ಅವಶ್ಯಕತೆ ಇಲ್ಲ, ಫಸಲು ಕಡಿಮೆ ಆದ್ರೂ. ಮತ್ತೆ ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇದರಲ್ಲಿ ಕಾಯಿಲೆ ಹರಡೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗಾಗಿ ಅದಕ್ಕೆ ಮೊದಲಿನಿಂದಲೇ ನೀವು ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕು. ಈ ಔಷಧಿ ಹೊಡೆಯೋದಕ್ಕಿಂತ ನಾವು ಯಾವ ಗಿಡಕ್ಕೆ ರೋಗ ತಗಲಿದೆ ಅದನ್ನ ಕಂಡು ಕೂಡಲೇ ಅದನ್ನ ರಿಪ್ಲಾಂಟ್ ಮಾಡುವಂತದ್ದು, ಪುನಃ ಅದನ್ನ ತೆಗ್ಬಿಟ್ಟು ಗಿಡ ಅಂತದ್ದು. ಒಂದು 6 ತಿಂಗಳು ಬಿಟ್ಟು ಅದನ್ನೆಲ್ಲ ತೆಗೆದು ಬಿಟ್ಟು ಅದಕ್ಕೆ ರೀಪ್ಲಾಂಟ್ ಮಾಡೋದು ಬೆಸ್ಟ್ ಸೊಲ್ಯೂಷನ್. ಫಂಗಿಸೈಡ್ ಯೂಸ್ ಮಾಡಬೇಕು, ಅದು ಮಾಡಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇದ್ರ ಜೊತೆ ರೀಪ್ಲಾಂಟಿಂಗ್ಗೆ ಮಾನಸಿಕವಾಗಿ ತಯಾರಿ ಇರಬೇಕು. ಅದು ಒಂದ್ಸತಿ ಹೋಯ್ತು ಅಂತೇಳಿ ಅದ್ರ ಬಿಡೋದಲ್ಲ. ರೀಪ್ಲಾಂಟಿಂಗ್ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ಅಲ್ಲಿಗೆ ಏನು ಕ್ರಾಪ್ ಏನಿದೆ ಅವರೇಜ್ ಬರುತ್ತೆ ಅದರಿಂದ ಇದಾಗಲ್ಲ. ಇನ್ನು ಸರಿ ಪ್ರೀತಮ್ ಅವರು, ಈಗ ದೊಡ್ಡ ಕೆರೆಯನ್ನ ತೋರಿಸಿದಿರಿ ಅಂತ ಹೇಳಿದ್ರಿ, ನೀರು ಚೆನ್ನಾಗಿದೆ ಅದರಲ್ಲಿ? ಹೌದು, ನೀರು ಚೆನ್ನಾಗಿದೆ. ಅದೊಂದು 3/4 ಎಕರೆ ಕೆರೆ. ಇದು ನಾನು ಆಕ್ಚುಲಿ ಸ್ಪಿಂಕ್ಯುಲರಿಗೋಸ್ಕರ ಮಾಡಿದ್ದು, ಬಟ್ ಇದರಲ್ಲಿ ಹಾಗೆ ಹೇಗೆ ಸುಮ್ಮನೆ ಬಿಡೋದು ಅಂತ ದೃಷ್ಟಿಯಿಂದ ಅದರಲ್ಲಿ ಮೀನು ಸಾಕಣೆ ಒಂದು 3.5 ವರ್ಷ ಆಯ್ತು. ತುಂಬಾ ತಳಿಗಳು ಮಾಡಿದೆ. ಕೆಲವೊಂದು ತಳಿಗಳು ನಮ್ಮ ಮಲೆನಾಡಲ್ಲಿ ಸೀತ ಇರೋದ್ರಿಂದ 6 ತಿಂಗಳು ಮೀನು ಬೆಳೆಯೋದಿಲ್ಲ, ಮತ್ತು ಮಾರ್ಟಲಿಟಿ ಜಾಸ್ತಿ. ಹಾಗಾಗಿ ಒಂದು 7-8 ತಳಿಗಳಲ್ಲಿ ಈಗ ಒಂದು ಯಾವ್ದು ಬೆಸ್ಟ್ ಸೂಟೆಡ್ ಅಂತೇಳಿ ಒಂದು ಕನ್ಕ್ಲೂಷನ್ ಬಂದ್ಕೊಂಡು ಮಾಡಿದ್ರೆ ಅದರಲ್ಲಿ ಚೆನ್ನಾಗಿ ಲಾಭ ಆಗುತ್ತೆ. ಯಾವುದೇ ಕೃಷಿ ಆಗ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಕ್ ಹೋಗ್ಬಾರ್ದು. ನೀಟಾಗಿ ಮಾಡ್ಕೊಂಡು ಅದನ್ನ ಅದರಲ್ಲಿ ಹೇಗೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಲಾಭ ತೆಗೆಯೋದು ನೋಡ್ಬೇಕು. ಈಗ ಫೀಡ್ ಆಗ್ಲಿ ತುಂಬಾ ಯೂಸ್ ಮಾಡೋದ್ರಿಂದ ಫೀಡ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ, ಹಾಗಾಗಿ ನಮ್ ಲಾಭ ಕಡಿಮೆ ಆಗುತ್ತೆ. ಆಮೇಲೆ ಮಾರ್ಕೆಟಿಂಗ್ ಬಾರಿ ಇಂಪಾರ್ಟೆಂಟ್. ದಲ್ಲಾಳಿಗಳೆಲ್ಲ ಕೆಜಿಗೆ 60 ರೂಪಾಯಿ 70 ರೂಪಾಯಿ ಬಾಯಿ ಬಂದ ಕೇಳ್ತಾರೆ. ನಾನು ನೋಡಿ ನೋಡಿ ಸಾಕಾಯ್ತು. ನಾನು ಆಮೇಲೆ ವಾರ ವಾರ ಒಂದು 4-5 ಕ್ವಿಂಟಲ್ ನಾವೇ ಬಲೆ ಮಾಡ್ಕೊಂಡು ನಮ್ಮ ಆಳುಗಳ ಜೊತೆ ಇಟ್ಕೊಂಡು ಅಲ್ಲಲ್ಲೇ ಸ್ಪಾಟ್ ಅಲ್ಲೇ ಸೇಲ್ ಮಾಡಕ್ಕೆ 100-120 ರೂಪಾಯಿ ಮಾರಿದ್ದು. ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಗಾಗಿ ಮಾರ್ಕೆಟಿಂಗ್ ನಾವೇ ಸೃಷ್ಟಿ ಮಾಡ್ಬೇಕು. ಮಾರ್ಕೆಟಿಂಗ್ ನಾವೇ ಸೃಷ್ಟಿ ಮಾಡಿದಾಗ ಲಾಭ ಇರುತ್ತೆ. ಯಾವಾಗ ದಲ್ಲಾಳಿಗಳು ನೀವು ಮಾರ್ಕೆಟಿಗೆ ತಗೊಂಡೋಗಿ ಕೇಳಿ ನಮ್ ಕೈಲಿ ಆಗಲ್ಲ ಅಂತ ಮಾಡಿದಾಗ ಕೃಷಿಲಿ ಲಾಭ ಆಗ. ಖಂಡಿತವಾಗಿ ಪ್ರೀತಮ್ ಅವರೇ, ಈಗ ನೀವು ಪ್ರಾರಂಭದಲ್ಲಿ ಮೀನುಗಾರಿಕೆಗೆ ತೊಡಕೊಂಡ್ರಲ್ಲ, ಅವಾಗ ಕೆರೆನೆಲ್ಲ ಸಿದ್ಧತೆ ಮಾಡಬೇಕು, ಅಲ್ಲಿರುವಂತಹ ಲೋಕಲ್ ಮೀನುಗಳೇನಿದೆ ಅದನ್ನೆಲ್ಲ ತೆಗಿಬೇಕು ಅಂತೆಲ್ಲ ತಜ್ಞರು ಹೇಳ್ತಾರೆ. ನೀವು ಯಾವ ರೀತಿ ಕೆರೆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡ್ರೆ ಮೀನು ಬಿಡ್ಲಿಕ್ಕೆ ಮುಂಚೆ? ಅದು ಗದ್ದೆ ಅಂತ ಜಾಗ, ಆ ಗದ್ದೆ ಜಾಗದಲ್ಲಿ ಕಂಪ್ಲೀಟ್ ಕೆರೆ ಮಾಡಿದಾಗ ನಾವು ಯಾವ್ದೇ ಇನ್ಲೆಟ್ ಕೊಟ್ಟಿಲ್ಲ, ಬರೀ ಔಟ್ಲೆಟ್ ಮಾತ್ರ ಕೊಟ್ಟಿದ್ವಿ. ಇನ್ಲೆಟ್ ಕೊಡದಿದ್ದ ಕಾರಣ ಏನು, ಲೋಕಲ್ ತಳಿಗಳು ಈ ಕೊರೆ ಮೀನ್ ಆಗ್ಲಿ ಮತ್ತೆ ಔಲ್ ಮೀನ್ ಆಗ್ಲಿ ಇವೆಲ್ಲ ಸ್ವಲ್ಪ ಕ್ಯಾನಿಬಲ್ಸ್ ಟೈಪ್. ಈಗ ಈ ಮುರುಗೋಡ ಅಂತ ಏನು ಹೊರಗಡೆಯಿಂದ ಆಫ್ರಿಕನ್ ಕ್ಯಾಟ್ ಫಿಶ್ ತಂದು ಇದ್ ಮಾಡಿದ್ರೆ ಅದೆಲ್ಲ ಬಂದು ಸೇರ್ಕೊಂಡ್ರೆ ನಾವು ಈಗ ಸಸ್ಯಾಹಾರಿ ಅವಲಂಬಿತ ಮೀನುಗಳೇನಿದೆ ಅದನ್ನ ಉಳಿಸಲ್ಲ. ಹಾಗಾಗಿ ನಾನು ಇನ್ಲೆಟ್ ಕೊಟ್ಟಿರ್ಲಿಲ್ಲ. ನೀರು ಒಂದ್ಸತಿ ಒಂದು 4-5 ಅಡಿ ಆದ್ಮೇಲೆ ಅದಕ್ಕೆ ಸುಣ್ಣ ಸಗಣಿ ಗೊಬ್ಬರ ಏನೇನು pH ಲೆವೆಲ್ 7-9 ಏನು ಹಚ್ಚುವಾಗಬೇಕು ಅಷ್ಟು ಸುಣ್ಣ ಹಾಕಿ ಆ ಕೆರೆ ಡೈಮೆನ್ಷನ್ ತಕ್ಕ ಹಾಗೆ ಅದನ್ನ ಸಿದ್ಧತೆ ಮಾಡಿ ಆಮೇಲೆ ಮೀನು ಮರಿ ಬಿಟ್ಟಿದ್ದು. ಆನಂತರ ಈಗ ಪ್ರಾರಂಭದಲ್ಲಿ ನೀವು ಬೇರೆ ಬೇರೆ ತಳಿಗಳನ್ನ ಬಿಟ್ಟೆ ಅಂತ ಹೇಳಿದ್ರಿ, ಅವಾಗ ಯಾವ ತಳಿಯನ್ನ ಬಿಟ್ಟಿದ್ರಿ ಅದಕ್ಕೆ? ಈಗ 5 ವೆರೈಟಿ ಗ್ರಾಸ್ ಕಾರ್ಪ್, ಹುಲ್ಲುಗೆಂಡೆ ಅಂತ ಏನ್ ಹೇಳ್ತಾರೆ, ಕಾಮನ್ ಕಾರ್ಪ್, ಮತ್ತೆ ಸಿಲ್ವರ್ ಕಾರ್ಪ್, ರೋಹು, ಕಾಟ್ಲ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕಾಟ್ಲ ಗೊತ್ತಿಲ್ಲ, ನಾನು ಕರೆಕ್ಟ್ ಆಗಿ ಡೀಪಾಗಿ ಸ್ಟಡಿ ಮಾಡಕ್ಲ, ಸೈಜ್ ಬರೋದಿಲ್ಲ, ಪ್ರಾಬಬ್ಲಿ ವೆದರ್ ಕಂಡೀಷನ್ ಗೆ ಅಂತ ಕಾಣುತ್ತೆ. ನಮ್ಮಲ್ಲಿ ಕರೆಕ್ಟ್ ಆಗಿ ಸಸ್ಟೈನ್ ಆಗೋದು ಅಂದ್ರೆ ಗ್ರಾಸ್ ಕಾರ್ಪ್, ಈ ಕಾರ್ಪ್ ವೆರೈಟಿ. ಸಿಲ್ವರ್ ಕಾರ್ಪ್ ಅಂತೇನೆ ಬೆಸ್ಟ್ ಸೂಟ್ ಅಂದ್ರೆ ಗ್ರಾಸ್ ಕಾರ್ಪ್. ಈವನ್ ರೋಹುನು ಮಾರ್ಟಲಿಟಿ ಜಾಸ್ತಿ. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ನಮ್ಮ ಗ್ರಾಸ್ ಕಾರ್ಪಿಗೆ ನಮ್ದೇನು ಹಾಲ್ವಣ್ಣ ಸೊಪ್ಪು ಇದೆ, ನಾವು ಪಾಲ್ವಣ್ಣು ಅಂತ ಕೆಲವು ಕಡೆ ಹೇಳ್ತಾರೆ, ಹಾಲ್ವಣ್ಣ ಸೊಪ್ಪು ಇದೆ, ಅದರಲ್ಲೇ ನೀವು ಮೀನು ಡೆವಲಪ್ ಮಾಡಿ ಇನಿಷಿಯಲಿ ಒಂದು 2 ಮಂತ್ಸ್ ಮಾತ್ರ ಸ್ವಲ್ಪ ಫೀಡ್ ಆಗಲಿ ಅಥವಾ ಈ ರೈಸ್ ಬ್ರ್ಯಾನ್ ಇದೆ ತೌಡ್ ಇದೆ ತೌಡ್ ಹಾಕಿ ನೀವು ಒಂದು ಫಿಂಗರ್ಲಿಂಗ್ಸ್ ಒಂದು 3 ಇಂಚಸ್ ಆಗತ್ತ ಮೀನ ಸಸ್ಟೈನ್ ಮಾಡಿದ್ರೆ ಆಮೇಲೆ ಹಾಲ್ವಣ್ಣ ಸೊಪ್ಪಲ್ಲೇ ನೀವು ಒಂದ್ಸತಿ ಟೀಟ್ ಡೆವಲಪ್ಮೆಂಟ್ ಆದ್ರೆ ಹಾಲ್ವಣ್ಣ ಸೊಪ್ಪಲ್ಲೇ ಕೆರೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಅಲ್ಲಿಂದನೇ ಫುಡ್ ಸಿಕ್ಕೋದ್ರಿಂದ ನಿಮ್ಗೆ ಫೀಡ್ ಕಾಸ್ಟ್ ಏನಾಗಿದೆ ಅದು ಅವಾಯ್ಡ್ ಆಗುತ್ತೆ. ಹಾಗಾಗಿ ನಿಮ್ ಲಾಭ ಹೆಚ್ಚುತ್ತೆ. ಈ ನೇಚರ್ ಅಲ್ಲಿ ಏನ್ ಸಿಕ್ಕುತ್ತೆ ಅದನ್ನೇ ತಗೊಂಡು ಯೂಸ್ ಮಾಡಿದ್ರೆ ಮಾತ್ರ ಫಿಶ್ ಕಲ್ಚರ್ ಅಲ್ಲಿ ಲಾಭ ಆಗುತ್ತೆ. ಫೀಡ್ ತಂದ್ಕೊಂಡು ಅದಕ್ಕೆ ಒಂದು 50 ರೂಪಾಯಿ ಖರ್ಚು ಮಾಡಿ ಕೆಜಿಗೆ ಇದೆಲ್ಲ ಮಾಡಿದ್ರೆ ಆಗದಿಲ್ಲ. ನೇಚರ್ ಜೊತೆ ಹೊಂದ್ಕೊಂಡು ಹೋಗಿ ಅದನ್ನ ಏನ್ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಇದು ಅವಲಂಬನೆ ಮಾಡ್ಕೊಂಡ್ರೆ ಲಾಭದಾಯಕ ಆಗುತ್ತೆ. ಹಾಗಾದ್ರೆ ನೀವು ಕೃತಕ ಆಹಾರವನ್ನ ಅಂಗಡಿಯಿಂದ ತಂದು ಮೀನಿಗೆ ಏನು ಹಾಕ್ತಾ ಇಲ್ಲ ಈಗ? ಮುಂಚೆ ಮಾಡಿದ್ದು, ಅದರಿಂದ ಗೊತ್ತಾಯ್ತು ನಮಗೆ ಲಾಭ ಇಲ್ಲ ಅಂತ, ಲಾಭ ಕಡಿಮೆ ಆಯ್ತು. ಹಾಗಾಗಿ ನಾವು ಹಾಲ್ವಣ್ಣ ಸೊಪ್ಪು ಹಾಕ್ತಾ ಇದ್ದೆ ಮುಂಚೆನು, ಅದನ್ನೇ ರೇಷಿಯೋನ ಜಾಸ್ತಿ ಮಾಡ್ಕೊಂಡು. ಈ ಹಾಲ್ವಣ್ಣ ಸೊಪ್ಪನ್ನ ಅದಕ್ಕೆ ಆಹಾರವಾಗಿ ಬಳಸಬಹುದು ಅನ್ನೋದನ್ನ ನೀವೇ ಕಂಡ್ಕೊಂಡ್ರೆ ಅದನ್ನ ಪ್ರಾಯೋಗಿಕವಾಗಿ ಹೆಂಗೆ? ಇಲ್ಲ ಇಲ್ಲ, ನಮಗೆ ಸ್ವಾಮಿ ಅವರು ಇಲ್ಲಿ ಏನು ಫಿಶ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಇದ್ದಾರೆ, ಅವರು ಪ್ರತಿ ಹೆಜ್ಜೆಲು ಒಂದು ಗೈಡ್ ಮಾಡಿ ಹೇಗ್ ಮಾಡಬೇಕು ಏನು ಇನ್ಪುಟ್ಸ್ ಎಲ್ಲ ಕೊಡ್ತಿದ್ರು. ಆ ಇನ್ಪುಟ್ಸ್ ಜೊತೆ ನಮ್ದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅದನ್ನ ಮಿಕ್ಸ್ ಮಾಡಿ ಒಂದು ಸಿದ್ಧತೆ ಮಾಡ್ಕೊಂಡು. ಕಾಮನ್ ಕಾರ್ಪ್ ಏನ್ ಪ್ರಾಬ್ಲಮ್ ಅಂದ್ರೆ ಸೈಜು ಬರೋದಿಲ್ಲ, ಅದು ಒಂದು 150 grams ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಮರಿ ಇಡಕ್ ಶುರು ಆಗುತ್ತೆ. ಈ ಒಂದ್ಸತಿ ಮರಿ ಇಡಕ್ ಶುರು ಆದ ತಕ್ಷಣ ಕೆರೆಯಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಯ್ತು. ಪಾಪ್ಯುಲೇಷನ್ ಜಾಸ್ತಿ ಆದ ತಕ್ಷಣ ಮೀನ್ ಡೆವಲಪ್ಮೆಂಟ್ ಆಗೋದಿಲ್ಲ, ಯಾಕಂದ್ರೆ ಈ ಉಸಿರು ಕಟ್ಟಿದ ವಾತಾವರಣ ಆಗ್ಬಿಡುತ್ತೆ ನೀರಲ್ಲಿ. ಹಾಗಾಗಿ ಗ್ರಾಸ್ ಕಾರ್ಪಿಗೆ ಮಿನಿಮಮ್ ಒಂದು 1 year ಮೇಲೆ ಅದು ಮರಿ ಮಾಡೋದು, ಮೊಟ್ಟೆ ಇಡೋದು. ಹಾಗಾಗಿ ಗ್ರಾಸ್ ಕಾರ್ಪ್ ಸೂಟೇಬಲ್. ಗ್ರಾಸ್ ಕಾರ್ಪಿಗಿಂತ ಈಗ ಮೋನೋಸೆಕ್ಸ್ ತಿಲಾಪಿ ಏನಿದೆ ಅದು ಏನಂದ್ರೆ ಅದರಲ್ಲಿ ಗ್ರಾಸ್ ಕಾರ್ಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು 60% ಮಾರ್ಟಲಿಟಿ ಇರುತ್ತೆ. ನಾವು 1,000 ಮರಿ ಬಿಟ್ರೆ 400 ಸಿಕ್ಬಹುದು ನಮ್ಮ ಮಲೆನಾಡು ವಾತಾವರಣಕ್ಕೆ. ಈಗ ಒಂದ್ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇದ್ದ ಜಾಗದಲ್ಲಿ ಸಸ್ಟೈನ್ ಆಗ್ಬೋದು, ಯಾಕಂದ್ರೆ ಟೆಂಪರೇಚರ್ ಚೆನ್ನಾಗಿರುತ್ತೆ. ನಮ್ಮಲ್ಲಿ 6 months ಮಾತ್ರ ಗ್ರೋತ್, 6 months ಗ್ರೋತ್ ಇರೋದಿಲ್ಲ. ಹಾಗಾಗಿ ಗ್ರಾಸ್ ಕಾರ್ಪಿಗಿಂತ ಮೋನೋಸೆಕ್ಸ್ ತಿಲಾಪಿ ಏನಿದೆ ಅದು ಬೆಸ್ಟ್ ಸೂಟೆಡ್. ಮಾರ್ಟಲಿಟಿ ಕಡಿಮೆ, ನೀವು 10,000 ಬಿಟ್ರೆ ಅರೌಂಡ್ 9,000 ನಿಮಗೆ ಮೆಚುರಿಟಿ ಆದಾಗ ಎಕ್ಸ್ಟ್ರಾಕ್ಟ್ ಮಾಡಕ್ ಸಿಕ್ಕುತ್ತೆ. ಹಾಗಾಗಿ ಮೋನೋಸೆಕ್ಸ್ ತಿಲಾಪಿಯ ಬೆಸ್ಟ್. ಮತ್ತೆ ಮರಿಗಳು ನಿಮ್ಗೆ ಯಥೇಚ್ಛವಾಗಿ ಸಿಕ್ಕುತ್ತೆ, ಅದನ್ನೇ ನೆಕ್ಸ್ಟ್ ಮರಿಗಳು ತಂದು ಬಿಡಂತ ಅವಶ್ಯಕತೆ ಇಲ್ಲ, ವರ್ಷ ವರ್ಷ ಅದೇ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಈಗ ತೂಕದ ವಿಚಾರಕ್ಕೆ ಬಂದ್ರೆ ಈಗ ಬೇರೆ ತಳಿಗಳು ಹೇಳಿದ್ರೆ ರಹು, ಸಿಲ್ವರ್ ಕಾಪು, ಈ ಬೇರೆ ಬೇರೆ ತಳಿಗಳಿವೆಯಲ್ಲ, ಇದಕ್ಕೂ ಈ ಕಾಮನ್ ಕಾರ್ಪು ಮತ್ತೆ ಗ್ರಾಸ್ ಕಾರ್ಪು ತೂಕದಲ್ಲಿ ಹೇಗೆ ವ್ಯತ್ಯಾಸ ಏನಾದ್ರು ಬರುತ್ತಾ? ಹೌದು, ಗ್ರಾಸ್ ಕಾರ್ಪು 1 ವರ್ಷಕ್ಕೆ ಚೆನ್ನಾಗಿ ಸಾಕಿದ್ರೆ 1.5 kg ಅಟೈನ್ ಆಗುತ್ತೆ, ಬಂದ್ಬಿಡುತ್ತೆ. ಅದೇ ಕಾಮನ್ ಕಾರ್ಪು ಅಥವಾ ಈ ರೋಹು ಮತ್ತೆ ಸಿಲ್ವರ್ ಕಾರ್ಪು ಮತ್ತೆ ಕಾಟ್ಲಾ ಸೈಜು ಬರೋದಿಲ್ಲ ಎಲ್ಲ. ಒಂದು ಕಾಟ್ಲಾ ಅಂತೂ 100-200 grams ಡೆವಲಪ್ಮೆಂಟ್ ಇರುತ್ತೆ, ರೋಹು 1.5 kg ಇರುತ್ತೆ, ಕಾಮನ್ ಕಾರ್ಪು 1 250 grams. ಯಾಕಂದ್ರೆ ಅದು ಬೇಗ ಮರಿ ಮಾಡೋದ್ರಿಂದ ಅದು ಏನಾಗುತ್ತೆ ಅಂದ್ರೆ ಅದು ಕಂಪ್ಲೀಟ್ ಏನ್ ಡೆವಲಪ್ಮೆಂಟ್ ಇರುತ್ತೆ ಮರಿ ಕಡೆನೆ ಹೋಗುತ್ತೆ, ಸಂತಾನೋತ್ಪತ್ತಿಗೆ ಹೋಗುತ್ತೆ. ಈವನ್ ಸಿಲ್ವರ್ ಕಾರ್ಪು ಅಷ್ಟೇ ಡೆವಲಪ್ಮೆಂಟ್, ಗ್ರಾಸ್ ಕಾರ್ಪು ಬೆಸ್ಟ್ ಚೆನ್ನಾಗಿ ಡೆವಲಪ್ ಆಗ 1.5 kg ಬರುತ್ತೆ. ಸರಿ, ಈಗ ನಿಮ್ಮ ಕೆರೆಗೆ ನೀವು ಒಟ್ಟು ಎಷ್ಟು ಮೀನ್ ಮರಿಗಳನ್ನು ಬಿಡ್ತೀರಿ? ನಮ್ದೊಂದು ಕೆರೆ ಡೈಮೆನ್ಷನ್ 220-140, 120 ಆಳ ಇದೆ. 20 ಆಳಕ್ಕೆ ನಮ್ ಗ್ರಾಸ್ ಕಾರ್ಪು 15,000 ಮರಿ ಬಿಡ್ಬೋದು, ಮೋನೋಸೆಕ್ಸ್ ತಿಲಾಪಿ ಆದ್ರೆ 30,000 ಮರಿ ಬಿಡ್ಬೋದು. ಸೊ ಇದೆಲ್ಲ ಸುಮಾರು 1-1.5 years ಬೆಳವಣಿಗೆ ಮೀನುಗಳು. ಹೌದು, ಒಂದು 1 ವರ್ಷ ಕಾಯ್ದ್ರೆ ಇನ್ನು ಚೆನ್ನಾಗಿ 1.5-3 kg ಅಟೆನ್ ಆಗುತ್ತೆ. ಚೆನ್ನಾಗಿ ಫೀಡ್ ಮಾಡ್ಬೇಕು, ಹಾಲೊಂದು ಸ್ವಲ್ಪ ಚೆನ್ನಾಗಿ ಕೊಡ್ಬೇಕು, ಫೀಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ 15 ದಿವಸಕ್ಕೊಂದ್ಸತಿ ಕ್ಯಾಲ್ಸಿಯಂ ಆಕ್ಸೈಡ್ ಸುಣ್ಣ ಹಾಕ್ಬೇಕು, ತಕ್ಕಂತೆ pH ಲೆವೆಲ್ ನೋಡ್ಕೊಂಡು ಮತ್ತೆ 15 ದಿವಸಕ್ಕೊಂದ್ಸತಿ ಸುಣ್ಣ ಹಾಕ್ಬೇಕು. ಮಳೆಗಾಲದಲ್ಲಿ ಸ್ವಲ್ಪ pH ಲೆವೆಲ್ ಡೌನ್ ಆಗುತ್ತೆ, ಆ pH ಲೆವೆಲ್ ಗೆ ತಕ್ಕಾಗಿ ಸುಣ್ಣ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆಮೇಲೆ ಸ್ವಲ್ಪ ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇಲೆ ಈ ಆಕ್ಸಿಜನ್ ಡಿಪ್ಲೀಷನ್ ಇಂದ ಮೀನುಗಳು ಸಾಯಂ ಸ್ಥಿತಿ ಜಾಸ್ತಿ ಇರ್ತದೆ. ಹಾಗಾಗಿ ಅವಾಗ ಏನು ಒಂದು ಶವರ್ ಬೇಕಾ, ಮೋಟರ್ ಇಟ್ಟು ಶವರ್ ಮಾಡೋಂಥದ್ದಾಗ್ಲಿ, ಪೊಟ್ಯಾಷಿಯಂ ಪರ್ಬನೇಟ್ ಹಾಕಿ ಆಕ್ಸಿಜನ್ನ ಎನ್ರಿಚ್ ಮಾಡೋದಾಗ್ಲಿ, ಈ ಇದರಲ್ಲಿ 3 ತಿಂಗಳಲ್ಲಿ ಸ್ವಲ್ಪ ನಿರ್ವಹಣೆ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಸ್ ಡೆತ್ ಆಗುತ್ತೆ, ಯಾಕಂದ್ರೆ ಟೆಂಪರೇಚರ್ ವೇರಿಯೇಷನ್ ಮತ್ತೆ ಗಾಳಿ ಒತ್ತಡ ಕಡಿಮೆ ಇರ್ತದೆ, ಅವಾಗ ಡೀಸೆಲ್ ಆಕ್ಸಿಜನ್ ಕಡಿಮೆ ಆಗುತ್ತೆ. ಆ 3 ತಿಂಗಳು ಸ್ವಲ್ಪ ಕ್ಲೀನಾಗಿ ನೋಡ್ಕೊಂಡ್ರೆ ಕ್ಲೀನಾಗಿ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಮಳೆಗಾಲದಲ್ಲಿ ಸುಣ್ಣ ನೋಡ್ಕೊಂಡು pH ಲೆವೆಲ್ ಮೇಂಟೈನ್ ಮಾಡ್ಬೇಕು ಮಳೆಗಾಲದಲ್ಲಿ, ಯಾಕಂದ್ರೆ ನೀರು ಒಳಹರಿವು ಜಾಸ್ತಿ ಇರುತ್ತೆ, ಹಾಗಾಗಿ pH ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಟೆಂಪರೇಚರ್ ಕಡಿಮೆ ಇರೋದ್ರಿಂದ pH ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ, ನೋಡ್ಕೊಂಡು ಮಾಡ್ಬೇಕು. ಮತ್ತೆ ಡಿಸೋಲ್ ಆಕ್ಸಿಜನ್, pH ಮತ್ತೆ ಅಮೋನಿಯಾ ಕಂಟೆಂಟ್ 3 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ನೀರಿಗೆ, ಇದು 3 ಅಲ್ಲ ತಕ್ಕಂತೆ ಒಂದು ಲೆವೆಲ್ ಇರಂಗೆ ನೋಡ್ಕೋಬೇಕು. ಸೊ ಈಗ ನೀವು 1 ವರ್ಷಕ್ಕೆ ಮೀನು ಹಿಡಿದ್ಬಿಡ್ತೀರ ಅಥವಾ 1.5 ವರ್ಷದವರೆಗೆ ವೇಟ್ ಮಾಡ್ತೀರ, ಹೇಗ್ ಮಾಡ್ತೀರಿ? ಈಗ ದೊಡ್ಡ ಮೀನುಗಳನ್ನೆಲ್ಲ ತೆಗಿತಾನೆ ಇರ್ತೀವಿ, ಅವಾಗ ಏನಾಗುತ್ತೆ ಸಣ್ಣ ಮೀನುಗಳಿಗೆ ಬೆಳವಣಿಗೆಗೆ ಅವಕಾಶ ಆಗುತ್ತೆ. ನಾವೊಂದು ಹೆಚ್ಚು ಕಡಿಮೆ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ತೀವಿ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಮ್ದೆಲ್ಲ ಕೆಲಸ ಮುಗಿದ ತಕ್ಷಣ ಒಂದು 4 ತಿಂಗಳು ಹಾರ್ವೆಸ್ಟ್ ಮಾಡ್ತೀವಿ. ಹಾರ್ವೆಸ್ಟ್ ಮಾಡಿ ಎವ್ರಿ ವೀಕ್ ಎಲ್ಲ ಎವ್ರಿ 15 ದಿವಸ ದೊಡ್ಡ ದೊಡ್ಡ ಸೈಜ್ ಮೀನ್ ಮಾತ್ರ ತೆಗಿತೀವಿ, ಸಣ್ಣದ್ ಮತ್ತೆ ರಿಟರ್ನ್ ಮಾಡ್ತೀವಿ. ಅವಾಗ ಸಣ್ಣ ಮೀನಿಗೆ ಬೆಳವಣಿಗೆಗೆ ಅವಕಾಶ ಆಗುತ್ತೆ, ಜಂಪರ್ಸ್ ಅಂತ ಹೇಳ್ತೀವಿ, ಹಾಗಾಗಿ ಅವಕಾಶ ಆಗುತ್ತೆ ಸಣ್ಣ ಮೀನಿಗೆ. ಸರಿ ಪ್ರೀತಮ್ ಅವರೇ, ತಾವು ಒಂದು ಹೊಸದೊಂದು ಪ್ರಯೋಗವನ್ನ ಮಾಡಿದರೆ, ಏನಂದ್ರೆ ರೈತನಿಂದ ಗ್ರಾಹಕನಿಗೆ ಅಂತ ನೇರವಾಗಿ ಕೊಡುವಂಥದ್ದು. ಈಗ ನೀವು ಮೀನು ಹಿಡಿಯುವಂತ ಸಂದರ್ಭದಲ್ಲಿ ಆ ಮೀನು ಬಳಕೆ ಮಾಡುವಂತವರಿಗೆ ಈಗ ನಿಮ್ಮ ಕೆರೆನಲ್ಲಿ ಮೀನು ಹಿಡಿತಾ ಇದ್ದಾರೆ ಅನ್ನೋದು ಒಂದು ಗೊತ್ತಾಗತ್ತ, ವಿಷಯ ಸುದ್ದಿ ಹರಡುತ್ತ? ಹೌದು, ಇನಿಷಿಯಲಿ ಅಷ್ಟು ಒಂದು ಮಂತ್ ಮಾರ್ಕೆಟಿಂಗ್ ಅಂದ್ರೆ ಈ ಫೋನ್ ಅಲ್ಲೇ ವಾಟ್ಸ್ಆಪ್ ಅಲ್ಲೆಲ್ಲ ಮಾಡಿತ್ತು, ಅಷ್ಟು ಜನಗಳಿಗೆ ಗೊತ್ತಾಗಿರಲಿಲ್ಲ. ಒಂದು 15-2 weeks ಆದ್ಮೇಲೆ ಯಾವಾಗ ನಮ್ಮ ಕ್ವಾಲಿಟಿ ಫಿಶ್ ಕ್ವಾಲಿಟಿ ಬಗ್ಗೆ ಆಗ್ಲಿ ಜನಗಳಿಗೆ ಟೇಸ್ಟ್ ಯಾವಾಗ ಅನಿಸ್ತು, ಅವಾಗ ಮಾರ್ಕೆಟಿಂಗ್ ಮಾಡಂತ ಅವಶ್ಯಕತೆ ಜನ ತನ್ನಷ್ಟಕ್ಕೆ ಬಂದು ಕೆಲವು ಪರಿಸ್ಥಿತಿಲಿ ಮೀನು ಸಿಗ್ದಲ್ಲಿ ಹೋಗಿಂತ ಪರಿಸ್ಥಿತಿನೂ ಉಂಟು, ಆ ತರ ಕ್ರಿಯೇಟ್ ಆಗಿತ್ತು. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ಮತ್ತೆ ಮೇಂಟೈನ್ ಮಾಡಿ ಕಾಂಪಿಟೇಷನ್ ಪ್ರೈಸ್ ಅಲ್ಲಿ ಕೊಟ್ರೆ ಮಾರ್ಕೆಟಿಂಗ್ ಅಂತ ಆಟೋಮೆಟಿಕ್ಲಿ ಜನ ಬರ್ತಾರೆ, ಅದರ ಮಾರ್ಕೆಟಿಂಗ್ ತನ್ನಷ್ಟಕ್ಕೆ ಸೃಷ್ಟಿ ಆಗುತ್ತೆ. ಒಂದ್ ತಿಂಗಳು ಕಷ್ಟಪಡಬೇಕಾಗ್ಬೋದು ಯಾವುದೇ ಒಂದು ಇದಕ್ಕಷ್ಟ, ಆದ್ರೆ ಇದರ ನಿರಂತರತೆ ಮುಂದುವರಿಬೇಕು. ಈಗ ನೀವು 1-2 ವರ್ಷ ಮಾಡಿದ್ರಿ, 3 ವರ್ಷ ಮಾಡಿದ್ರಿ, ಮತ್ತೆ 4th ವರ್ಷ 5th ವರ್ಷ ಬಿಟ್ರಿ ಅಂತ ಹೇಳಂದ್ರೆ ನಿಮ್ಮ ಗ್ರಾಹಕರು ಮತ್ತೆ ಪುನಃ ಅಲ್ಲಿ ಕಡಿದೋಗಂತ ಸಾಧ್ಯತೆಗಳಿರುತ್ತೆ. ಯಾವುದೇ ಒಂದು ಉದ್ಯಮದಲ್ಲಿ ಮೀನುಗಾರಿಕೆ ಒಂದೇ ಅಲ್ಲ, ಅಲ್ಲ ಇದು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಹುಮ್ಮಸ್ಸು ಇದೆ, ಎಲ್ಲಿ ತನಕ ಹುಮ್ಮಸ್ಸು ಇರುತ್ತೆ ಅಲ್ಲಿ ತನಕ ಮಾಡ್ತೀನಿ. ಖಂಡಿತವಾಗಿ ಪ್ರೀತಮ್ ಅವರೇ, ಈಗ ನಿಮ್ಮನ್ನ ನೋಡಿ ನಿಮ್ಮ ಸುತ್ತಮುತ್ತಲ ರೈತರು ಈ ತರದ್ದೇನಾರ ಒಂದು ಪ್ರಯೋಗ ಮಾಡಿದಾರ, ನಾನೇ ಬೆಳೆದಿದ್ದು ನಮ್ಮ ತೋಟದಲ್ಲೇ ಬೆಳೆದಿದ್ದು ಅದನ್ನ ನಾನು ನೇರವಾಗಿ ಗ್ರಾಹಕನಿಗೆ ಕೊಡಬೇಕು, ನಮ್ದೇ ಆದ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಳ್ಬೇಕು, ಆ ತರದ ಏನಾದ್ರು ಒಂದು ಪರಿಕಲ್ಪನೆ ರೈತರಲ್ಲಿ ಮೂಡಿದೆಯಾ ನಿಮ್ಮ ಸುತ್ತಮುತ್ತ? ಈಗ ಮಾಡ್ತಾ ಇದಾರೆ, ಬಟ್ ಅವರು ಆ ಸ್ಟೇಜ್ ಅಲ್ಲಿ ಎಫರ್ಟ್ ಹಾಕಿ ಮಾಡ್ತಾ ಇಲ್ಲ. ಸೊ ಎಲ್ಲರಿಗೆ ಏನ್ ಹೇಳೋದಂದ್ರೆ, ಎಫರ್ಟ್ ಹಾಕಿ ಮಾಡಿದ್ರೆ ಖಂಡಿತ ಆಗುತ್ತೆ. ನಾನು ಈ ಮಾರ್ಕೆಟಿಂಗ್ ಅಥವಾ ಈ ಸ್ಟ್ರಾಟಜಿ ಏನ್ ಮಾಡಿದ್ನಿ ಅದನ್ನ ಕೆಲವು ರೈತರು ಅನುಸರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸರಿ, ಒಟ್ಟಾರೆಯಾಗಿ ಪ್ರೀತಮ್ ಅವರೇ, ಈಗ ನಿಮ್ಮ ಪತ್ನಿಯವರ ಸಹಕಾರ, ಯಾಕೆಂತಂದ್ರೆ ನೀವು ವಿದೇಶನೆಲ್ಲ ಸುತ್ತ ಬಂದಿರೋರು ಮತ್ತೆ ಕಾರ್ಪೊರೇಟ್ ಸಿಟಿನಲ್ಲಿ ಇದ್ದಂತವರು, ಈಗ ನಿಮ್ಮ ಪತ್ನಿಯವರೆಲ್ಲ ಹೇಗೆ ಹೊಂದ್ಕೊಂಡಿದ್ದಾರೆ ಈ ಒಂದು ವಾತಾವರಣಕ್ಕೆ? ಅವರಿಗೆ ನಮ್ಮ ತರನೇ ಆಸಕ್ತಿ ಇದೆ, ಹಾಗಾಗಿ ಅವರಿಗೆ ಪೇಟೆಯಲ್ಲಿ ಇರೋಕ್ಕಿಂತ ಈ ಹಳ್ಳಿ ವಾತಾವರಣದಲ್ಲಿ ಇಷ್ಟ, ಹಾಗಾಗಿ ಏನು ಅಡೆತಡೆದಲ್ಲಿ ಹೊಂದ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಮ್ಮ ಉತ್ಸಾಹ ಇಮ್ಮಡಿಯಾಗಿದೆ. ಹೌದೌದು. ಒಳ್ಳೇದು ಪ್ರೀತಮ್ ಅವರೇ, ಈಗ ನೀವು ವಿದೇಶವನ್ನ ಸುತ್ತಿ ಎಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡಿ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋದ್ರಿ, ಅಲ್ಲೆಲ್ಲ ಕೆಲಸ ಮಾಡಿ ಅಲ್ಲಿ ಎಲ್ಲ ಅನುಭವಗಳನ್ನ ಕ್ರೋಢೀಕರಿಸಿಕೊಂಡು ನೀವೀಗ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಲಾಭ ನಷ್ಟದ ತಕ್ತೆಯನ್ನು ಹಾಕೊಂಡು ನಾವು ಕಡಿಮೆ ಹೂಡಿಕೆಯನ್ನು ಮಾಡಿ ಹೆಚ್ಚು ಆದಾಯ ಪಡೆಯೋದು ಹೇಗೆ ಕೃಷಿಯಲ್ಲಿ ಅನ್ನೋದನ್ನ ಈಗ ಈ ಸಂದರ್ಭದಲ್ಲಿ, ಈಗ ತಾವು ಪ್ರಗತಿಪರ ಕೃಷಿಕರು ಯುವಕರಿದ್ದೀರಿ, ನಮ್ಮ ಯುವಕರಿಗೆ ತಾವು ಏನ್ ಹೇಳಕ್ ಬಯಸ್ತೀರಿ? ಸಿಟಿ ಲೈಫ್ ಒಂದ್ ಲಿಮಿಟೆಡ್ ಲೈಫ್, ಕೆಲವರಿಗೆ ಅದು ಇಷ್ಟಪಡ್ತಾರೆ. ನಮ್ ಜೊತೆ ಫ್ರೆಂಡ್ಸ್ ಇದ್ರು ಸಿಟಿ ಲೈಫ್ ಭಾರಿ ಇಷ್ಟಪಡೋದು. ನಮ್ಗೆ ಏನಂದ್ರೆ ಈ ಸಣ್ಣದ್ರಿಂದ ಹಳ್ಳಿ ವಾತಾವರಣ ಬೆಳೆದಿಂದ ಆ ಒಂದು ವಾತಾವರಣ ಇಷ್ಟ ಆಗಿದ್ರಿಂದ ವಾಪಸ್ ಬಂದೆ. ಈಗಿರೋ ಯುವಕರಿಗೂ ಅಷ್ಟೇ, ಎಲ್ಲರೂ ಸಿಟಿಗೆ ಹೋಗಿ ಎಲ್ಲರೂ ಅಚೀವ್ ಮಾಡಂತದೇನಿಲ್ಲ, ಹಳ್ಳಿಲೂ ತುಂಬಾ ಆಪ್ಷನ್ಸ್ ಇದೆ, ಅಚೀವ್ ಮಾಡಬಹುದು ಮತ್ತೆ ನೆಮ್ಮದಿಯಾಗಿ ಇರಬಹುದು. ಹಾಗಾಗಿ ನಿಮ್ಮದೇ ಆದ ಒಂದು ಎನರ್ಜಿ ಮತ್ತೆ ಇಂಟೆಲಿಜೆನ್ಸ್ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಬಂದು ಮಾಡಿದ್ರೆ ನೀವು ಸಿಟಿಗಿಂತ ನೆಮ್ಮದಿಯಾಗಿರ್ಬೋದು ಮತ್ತೆ ಫೈನಾನ್ಷಿಯಲಿನೂ ಚೆನ್ನಾಗಿ ಸ್ಟ್ಯಾಂಡ್ ಆಗ್ಬೋದು. ಕೃಷಿ ಭೂಮಿ ಇಟ್ಕೊಂಡು ನಾವೆಲ್ಲೆಲ್ಲೋ ಹೋಗಿ ಏನೋ ಮಾಡ್ತೀವಿ, ಏನೋ ಸಾಧನೆ ಮಾಡ್ತೀವಿ ಅನ್ನೋದು ಅಷ್ಟೇನು ಸರಿಯಲ್ಲ ಅಂತ ಅನ್ಸುತ್ತ ಹೇಗೆ? ಹೌದೌದು, ಡೆಫಿನೆಟ್ಲಿ. ಏನಾಗುತ್ತೆ ಅಂದ್ರೆ ನೀವು ಅಲ್ಲಿ ವರ್ಕ್ ಮಾಡೋ ತನಕ ಮಾತ್ರ ಈ ಟೈಮ್ನ ಇನ್ವೆಸ್ಟ್ ಮಾಡಿದ್ರೆ, ಹಳ್ಳಿಗೆ ಬಂದು ನೀವು ಸ್ವಂತವಾಗಿ ಬಿಸ್ನೆಸ್ ಮಾಡಿದ್ರೆ ಅದು ನೀವು ನೆಕ್ಸ್ಟ್ ಜನರೇಷನ್ ಗೆ ತಗೊಂಡೋಗ್ಬೋದು. ಕೆಲಸ ಮಾಡೋದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಬಿಟ್ರೆ ಅದರಿಂದ ನಿಮ್ಗೆ ತುಂಬಾ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಹಳ್ಳಿ ಲೈಫ್ ಅಲ್ಲಿ ಆರೋಗ್ಯ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇನೋವೇಟಿವ್ ಆಗಿ ಮಾಡ್ಕೊಂಡು ನಿಮ್ದೇ ಒಂದು ಸ್ವಂತ ಇಂಟೆಲಿಜೆನ್ಸ್ ಉಪಯೋಗಿಸಿದ್ರೆ ಅಲ್ಲಿಗಿಂತನೂ ಚೆನ್ನಾಗಿರ್ಬೋದು ನೀವು. ಒಳ್ಳೇದು ಪ್ರೀತಮ್ ಅವರೇ, ಈಗ ತಮ್ಮ ಕೃಷಿ ಅನುಭವಗಳನ್ನ, ಅದರಲ್ಲೂ ವಿಶೇಷವಾಗಿ ಮೀನು ಸಾಕಾಣಿಕೆ ಹಾಗೂ ಸಮಗ್ರ ಕೃಷಿ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಸಮಗ್ರ ಕೃಷಿ ಮತ್ತು ಮೀನು ಪಾಲನೆ ಈ ಕುರಿತು ಸಾಗರದ ಹಳೆಕೋಟೆಯ ಪ್ರೀತಮ್ ಕೆವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು.